श्रीमान् वेङ्कटनाथार्यः कवितार्किकेसरी वेदान्ताचार्यवर्यो मे सन्निधत्तां सदा हृदि गुरुभ्यस्तद्गुरुभ्यश्च नमो वाकमधीमहे वृणीमहे च तत्राद्यौ दम्पती जगतां पति अस्मद्गुरुपरम्परायै नमः श्रीमत्यै गोदायै नमः श्रीमते रामानुजाय नमः श्रीमते निगमान्तमहादेशिकाय नमः श्रीमते श्रीरङ्गरामानुजमहादेशिकाय नमः श्रीमते श्रीवराहमहादेशिकाय नमः नीलातुङ्गस्तनगिरितटीसुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति स्वोच्छिष्टायां स्रजि निगलितं याबलात् कृत्य भुङ्क्ते गोदा तस्यै नम इदमिदं भूय एवास्तु भूयः श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदां मनन्यशरणशरणं प्रपद्ये सर्वेभ्यो नमो नमः। ऐषम शुभकृत्वर्षीय त्रिपाली उपन्यासः संस्कृतभाषायां क्रियताम् इति आज्ञप्तः अस्ति अयं जनः भागवतोत्तमैः। तदाज्ञां शिरसि निधाय गुरुवन्दनं च विधाय गोदादेव्याः चरणौ च प्रार्थनाम् अपि निधाय यतते जन्तुरेषः। अस्माकं विशिष्टाद्वैतसम्प्रदायः वेदान्तमतेषु अन्यतमः। श्रीवैष्णवसम्प्रदाये अथवा विशिष्टाद्वैतमते संस्कृतवेदानां यावत् प्रामाण्यमस्ति तावत् द्राविडवेदायामपि वेदानामपि तमिल भाषायां यानि पद्यानि नालायरदिव्यप्रबन्धम् इति विख्यातानि सन्ति तान्यपि आदरणीयानि अपि च प्रमाणरूपेण भावितव्यानि इति। नालायरदिव्यप्रबन्धम् द्वादश आळ्वार् आळ्वार्गल् अथवा इति नाम्ना विख्यातैः महाभागैः भागवतोत्तमैः दिव्यसूरिभिः रचितानि, तानि च पद्यानि रचितानि। तेषु चतुस्सहस्रपद्येषु तिरुप्पावै इति प्रबन्धः विख्याततरः। तिरुप्पावैप्रबन्धस्य माहात्म्यम् अधिकतया वर्तते भासते। तस्य तिरुप्पावैप्रबन्धस्य कर्त्री रचयित्री भवति गोदादेवी। द्वादश आळ्वार् महाभागेषु गोदा एव स्त्री भवति, अन्ये सर्वेपि पुरुषाः सन्ति। गोदायाः माहात्म्यं कथं वर्णयितुं शक्यम् अनेन जनेन मन्दमतिना? वदन्ति प्रीवाचन् पिळ्ळै इति विख्याताः आचार्यवर्याः महर्षीणाम् आळ्वार् महाभागानाम् अपि च पेरियाळ्वार् तेषु पेरियाळ्वार् गोदादेव्याः पिता, ते च पेरियाळ्वार् महाभागः अपि च गोदादेव्याः। कः भेदः, कः विशेषः इति ते तोलनात्मकरूपेण एवं वदन्ति। सामान्य जनानां एवं महर्षीणां मध्ये भेदः ईदृशः। यदि सामान्य जनाः परमाणवः महर्षयः पर्वतोपमाः, महर्षयः बहु आदरणीयाः अस्माभिः, तथापि महर्षीणाम् आविवार महाभागानां मध्ये स एव भेदः अस्ति इति वदन्ति ते च आचार्याः। महर्षयः परमाणवः इव, आविवार महाभागाः पर्वताः इव, पर्वतोपमाः। अनन्तरम् आविवार महाभागानां पेरियाविवार इति विख्यातस्य विष्णुचित्तस्य, श्रीविष्णुचित्तस्य च भेदः स एव, आविवार महाभागाः परमाणवः स्युः, पेरियाविवार अथवा श्रीविष्णुचित्तः पर्वतोपमः। अनन्तरं श्रीविष्णुचित्तस्य गोदादेव्याः च स एव भेदः इति प्रशंसन्ति ते च आचार्याः। गोदादेवी पर्वत इव शोभते भासते। एवं सति कथं मन्दमतिरेषः गोदादेव्याः महिमानं, तस्याः कृतेः प्रभावं च वक्तुम् उद्युक्तः अस्ति। श्री वेदान्तदेशिकाः वेदान्ताचार्याः सर्वतन्त्रस्वतन्त्राः, ते एव एवं प्रार्थयन्ते गोदादेव्यां यदा ते तां स्तोतुम् इच्छन्ति स्म। वैदेशिकः श्रुतिगिरामपि भूयसीनां वर्णेषु मातिमहिमा न हि मादृशां ते, इत्थं विदन्तमपि मां सहसैव गोदे, मौनद्रुहो मुखरयन्ति गुणाः त्वदीयाः, गुणास्त्वदीयाः। श्रुतिगिरामपि वैदेशिकः गोदादेव्याः महिमा, श्रुतयः अपि न मातुं शक्नुवन्ति गोदादेव्याः महिमानम्। एवं वेदान्ताचार्याः वदन्ति मादृशां कथं भवितुमर्हति इति ते एव वदन्ति चेत् कैमुतुकन्यायेन अस्माभिः किं वक्तव्यं, किमपि न वक्तव्यम्। तथापि तेनैव हेतुना गोदादेव्याः गुणाः मुखरयन्ति वेदान्तदेशिकान्। इमं जनमपि ते एव गुणाः प्रेरयन्ति इति विज्ञापनं कृत्वा सैव गोदा प्रसन्नमधुरां वाचं मम संविदेहि, गोदे मम संविदेहि इति प्रार्थनां कृत्वा आरभते अथवा आरभे अहम्। का गोदादेवी, कीदृशी? गोदास्तुत्याम् एवं स्तुवन्ति वेदान्ताचार्याः, गोदायाः वर्णनम् एवं कुर्वन्ति। का सा च गोदादेवी, कीदृशी तस्य महिमा इति। श्रीविष्णुचित्तकुलनन्दनकल्पवल्लीं, श्रीविष्णुचित्तः अत्र पेरियाविवार् महाभागाः। पेरियाविवार् महाभागाः तावत् सर्वेषां वेदानामपि अध्ययनं कृत्वा, अपि च वेदाङ्गानाम् अध्ययनं कृत्वा सर्ववेदान्तसारः भगवान् एव, जीवात्मस्वरूपं यावत् तस्य परतन्त्रो भूत्वा, तस्य अपि च भागवतानां कैङ्कर्यम् एव तस्य वृत्ति स्यात् इति निश्चयरूपेण ಶೇಮುಷಿ ರೂಪ ಜ್ಞಾನಂ ಭಕ್ತಿಂ ಪ್ರಾಪ್ಯ ಶ್ರೀವಿಲ್ಲಿಪುತ್ತೂರಿತಿ ವಿಖ್ಯಾತ ಕ್ಷೇತ್ರೇ ಪ್ರಸಿದ್ಧ ಕ್ಷೇತ್ರೇ ತತ್ರಸ್ಥ ಭಗವತೆ ಪುಷ್ಪಕೈಂಕರ್ಯಮಪಿ ಕೃತವಂತಃ ವಾಕ್ಕೈಂಕರ್ಯಮಪಿ ಪೆರಿಯಾಳ್ವಾರ್ ತಿರುಮುಹಿ ಇತಿ ತೇಷಾಂ ಪ್ರಬಂಧಸ್ಯ ನಾಮ ಅಪಿಚ ಪುಷ್ಪಕೈಂಕರ್ಯಮಪಿ ಕೃತವಂತಃ ತತ್ಕೃತೆ ವಾಟಿಕಾಃ ನಿರ್ಮಾಯ ತಾಭ್ಯಃ ಯಾನಿ ಚ ಪುಷ್ಪಾನಿ ಲಬ್ಧಾನಿ ತೈಃ ಮಾಲಾಃ ವಿರಚಯ್ಯ ಭಗವತೆ ಅರ್ಪಯಿತವಂತಃ ಅರ್ಪಿತವಂತಃ ಕಸ್ಮಿಂಶ್ಚಿತ್ ದಿನೇ ಶ್ರೀವಿಷ್ಣು ಚಿತ್ತಃ ಯದಾ ವಾಟಿಕಾಂ ಪ್ರತಿ ಗತವಂತಃ ತತ್ರ ತುಲಸೀ ವನೆ ಏಕಂ ಶಿಶುಂ ದೃಷ್ಟವಂತಃ ಸ್ತ್ರೀ ಶಿಶುಂ ತಮೇವ ಸ್ವೀಕೃತ್ಯ ಅಸ್ಮಾಕಂ ಪುತ್ರೀ ಸ್ಯಾತ್ ಇತಿ ಗೋಧಾ ಇತಿ ನಾಮಧೇಯಮಪಿ ಕೃತ್ವಾ ಸ್ವಪುತ್ರೀಮಿವ ಲಾಲಯಂತಿ ಸ್ಮ ಬಾಲಯಂತಿ ಸ್ಮ ತಸ್ಯೈ ಗೋಧಾಯೈ ಸಂಪ್ರದಾಯಂ ಚ ವಿಶಿಷ್ಯ ಕೃಷ್ಣ ಭಕ್ತಿಂ ಅಪಿ ಬೋಧಿತವಂತಃ ಕೃಷ್ಣ ಭಕ್ತಿಯ ಲಾಲಿತ ಪಾಲಿತ ಸಾಚ ಗೋದಾದೇವಿ ಬಾಲ್ಯಾತ್ ಪ್ರಭೃತಿಯೇವ ಕೃಷ್ಣಮೇವ ಕೃಷ್ಣೇನ ಸಹ ಏವ ಮಮ ವಿವಾಹ ಸ್ಯಾತ್ ಭೂಯಾತ್ ಇತಿ ನಿಶ್ಚಿತವತಿ ಅತಃ ವೇದಾಂತ ದೇಶಿಗಾಃ ಏವಂ ವರ್ಣಯಂತಿ ಶ್ರೀ ವಿಷ್ಣು ಚಿತ್ತ ಕುಲ ನಂದನ ಕಲ್ಪವಲ್ಲೀಂ ಇತಿ ಸಾಪಿ ಕಲ್ಪವಲ್ಲಿ ಲತಾ ಸುಂದರ ಲತಾ ಇತಿ ಲತಾ ತಾವತ್ ಕಮಪಿ ವೃಕ್ಷಂ ಅಪೇಕ್ಷತೆ ಲತಾ ವೃಕ್ಷಂ ಅಧಿಕೃತ್ಯ ಏವ ವೃಕ್ಷಂ ಆರುಹ್ಯ ಏವ ವರ್ತತೆ ಗಲು ತರಿಹಿ ತಸ್ಯಾಃ ಲತಾಯಾಃ ವೃಕ್ಷಃ ಕಃ ಯುಕ್ತಃ ವೃಕ್ಷಃ ಸಚ ಭಗವಾನ್ ಏವ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯಾಂ ಶ್ರೀರಂಗರಾಜ ಶ್ರೀರಂಗಕ್ಷೇತ್ರೇ ವಿರಾಜಮಾನಂ ರಂಗನಾಥಂ ಪರಿಣಯ್ಯ ಗೋದಾದೇವಿ ತೇನ ಸಹ ಭಾಸತೆ ಸಚ ರಂಗರಾಜಃ ಹರಿಚಂದನಃ ಹರಿಚಂದನಾಖ್ಯ ಕಲ್ಪವೃಕ್ಷಃ ಸಯೇವ ಕಲ್ಪವೃಕ್ಷಃ ಖಲು ಅಸ್ಮಾಕಂ ಯೇ ಯೇ ಕಾಮಃ ಸಂತಿ ತಾನ್ ಸರ್ವಾನಪಿ ಸಯೇವ ಪೂರಯತಿ ತೇನ ಹರಿಚಂದ್ರೇಣ ಸಹ ಯುಕ್ತ ಭೂತ್ವಾ ಯೋಗಂ ಪ್ರಾಪ್ಯ ಅಸ್ಮಾಕಂ ದರ್ಶನಂ ದದಾತಿ ಗೋದಾದೇವಿ ಗೋದಾದೇವಿ ಕಸ್ಯಾಃ ಅವತಾರಭೂತ ಲಕ್ಷ್ಮ್ಯಾಃ ವಾ ಅಥವಾ ಭೂಮಿದೇವ್ಯಾಃ ವಾ ಇತಿ ವಿಚಾರಃ ಆಸೀತ್ ತಸ್ಯ ವಿಚಾರಸ್ಯ ನಿರ್ಣಯಂ ವದಂತಿ ವೇದಾಂತಾಚಾರ್ಯಃ ಸಾಕ್ಷಾತ್ ಕ್ಷಮಾಂ ಇತಿ ಭೂದೇವ್ಯಾಃ ಭೂಮಾದೇವ್ಯಾಃ ಅವತಾರಭೂತ ಗೋದಾದೇವಿ ಯಥಾ ಸೀತಾದೇವಿ ಶ್ರೀಮದ್ ರಾಮಾಯಣ ಅವಸರೆ ಶ್ರೀಮದ್ ರಾಮಾಯಣೆ ಜನಕರಾಜಸ್ಯ ಲಬ್ಧ ಪ್ರಾಪ್ತ ತದೈವ ಶ್ರೀವಿಷ್ಣು ಚಿತ್ತಾನಾಂ ಅಥವಾ ತೈಹಿ ಲಬ್ಧ ತೇಭ್ಯಃ ಲಬ್ಧ ಗೋದಾದೇವಿ ಅಸ್ತು ಗೋದಾದೇವಿ ಭೂಮಾದೇವ್ಯಾಃ ಅವತಾರ ಭೂತ ಅಥವಾ ಅವತಾರ ಅವತಾರ ತಾವದೇವ ವಾ ಇತಿ ನ ಸಾಕ್ಷಾತ್ ಕ್ಷಮಾಂ ಕರುಣಯ ಕಮಲಾಂ ಇವ ಅನ್ಯಾಂ ಅನ್ಯಾಂ ಕಮಲಾಂ ಇವ ತಾಂ ಭಾವಯಂತಿ ಆಚಾರ್ಯಃ. ತಸ್ಯ ಹೇತುಃ ಕಃ, ಕಾರಣಂ ಕಿಂ? ಕಮಲಾಯಾಃ ಯಾ ಕರುಣಾ ವರ್ತತೆ ಸೈವ ಕರುಣಾ ಗೋದಾಯಾಮಪಿ, ಗೋದಾಯಾಃ ಅಪಿ ಅಥವಾ. ಅತೇವ ತಯೋಃ ಕರುಣಾಂ ದೃಷ್ಟ್ವಾ ಗೋದಾದೇವಿ ಅನ್ಯಾ ಕಮಲಾ ಇತಿ ವಕ್ತುಮಪಿ ಶಕ್ಯತೆ ಇತಿ ಪ್ರಸ್ತೌತಿ ಪ್ರಸ್ತುವಂತಿ ವೇದಾಂತಾಚಾರ್ಯಃ. ತಾದೃಶೀಂ ಗೋಧಾಂ ಅನನ್ಯ ಶರಣಃ ಅಹಂ ಶರಣಂ ಪ್ರಪದ್ಯೇ ಇತಿ ಸ್ತುತಿಂ ಸಮಾಪಯಂತಿ. ಏವಂ ವರ್ತತೆ ಗೋದಾದೇವ್ಯಾಃ ಮಹಿಮಾ. ತಚ್ಚ ತಂಚ ಮಹಿಮಾನಂ ಯತ್ಕಿಂಚಿತ್ ವಕ್ತುಂ ಯತತೆ ಅಯಂ ಜನಃ. ಗೋದಾದೇವಿ ಗೋದಾದೇವ್ಯ ಪ್ರಬಂಧದ್ವಯಂ ಅನುಗೃಹೀತಂ, ಏಕಂ ಭವತಿ ತಿರುಪಾವೈ ಅನ್ಯಂ ಭವತಿ ನಾಚಿಯ ತಿರುಮುವಿ ಇತಿ. ತಿರುಪಾವೈ ಪ್ರಬಂಧೆ ತ್ರಿಂಶತ್ ಪದ್ಯಾನಿ ಸಂತಿ. ತಮಿಳ್ ಭಾಷಾಯಾಂ ವರ್ತಮಾನೆ ತ್ರಿಪಾವೆ ಪ್ರಬಂಧೆ ತ್ರಿಂಶತ್ ಪದ್ಯಾನಿ ಸಂತಿ. ತಾನಿ ಚ ತ್ರಿಂಶತ್ ಪದ್ಯಾನಿ ಷಟ್ ಪಂಚಕ ರೂಪೇನ ಭಾವ್ಯತೆ. ಪ್ರಥಮಂ ಪಂಚಕಂ ಏಕಾ ಪೇಟಿಕಾ, ದ್ವಿತೀಯಂ ಪಂಚಕಂ ಅನ್ಯಾ ಪೇಟಿಕಾ ಇತಿ ರೀತಿಯ ಷಟ್ ಪೇಟಿಕಾಃ ವರ್ತಂತೆ. ಷಟ್ ಪೇಟಿಕಾಸು ಪಂಚಪಂಚ ಪದ್ಯಾನಿ ಸ್ಥಾಪ್ಯ ಭಾವ್ಯತೆ ತಿರುಪಾವೈ ಪ್ರಬಂಧ. ತಿರುಪಾವೈ ಪ್ರಬಂಧೇನ ದ್ವಾರ ಕೃಷ್ಣ ಭಕ್ತಿಂ ಸ್ವೀಯಾಂ ಕೃಷ್ಣ ಭಕ್ತಿಂ ಪ್ರಕಟಯತಿ ಗೋದಾದೇವಿ. ಯಥಾ ಕೃಷ್ಣಾವತಾರ ಸಮಯೇ ಗೋಪಿಕಾಃ ಕಿಂಚನ ವ್ರತಂ ಅನುಷ್ಠಿತವಂತಃ ಅನುಷ್ಠಿತವತ್ಯಃ ಕಾತ್ಯಾಯಿನಿ ಇತಿ ನಾಮ್ನಾ ಯತ್ ವ್ರತಂ ಆಸೀತ್ ತಮೇ ತದೇವ ವ್ರತಂ ಅನುಕೃತ್ಯ ಅತ್ರ ಅಥವಾ ತತ್ರ ಶ್ರೀವಿಲ್ಲಿಪುತ್ತೂರ್ ದಿವ್ಯಕ್ಷೇತ್ರೇ ಏವ ಆತ್ಮಾನಂ ಗೋಪಿಕಾಂ ಮತ್ವಾ ಗೋದಾದೇವಿ ತಯೇವ ಭಾವನೆಯ ತಿರುಪಾವೈ ಪ್ರಬಂಧಂ ರಚಿತವತಿ. ವೇದಸ್ಯ ಸಾರಃ ಇತಿ ಪ್ರಸ್ತುವಂತಿ ಆಚಾರ್ಯಃ ತಿರುಪಾವೈ ಪ್ರಬಂಧಂ. ವೇದಮನಿತ್ತುಕ್ಕುಂ ವಿತ್ತಾಗುಂ, ವೇದಂ ಅನಿತ್ತುಕ್ಕುಂ ವಿತ್ತಾಗುಂ ಸರ್ವೇಷಾಮಪಿ ವೇದಾನಾಂ ಸಾರಃ. ಬೀಜಂ ಇತ್ಯುಕ್ತೆ ಸಾರಃ ಇತಿ ವಕ್ತುಂ ಶಕ್ಯತೆ. ತಿರುಪಾವೈ ಪ್ರಬಂಧಃ ಸಾರಭೂತಃ, ವೇದಾನಾಂ ವೇದಸ್ಯ ಸಾರಭೂತಃ. ಅತ್ರ ಅಸ್ಮಾಕಂ ಸಂಪ್ರದಾಯ ವಿಶಿಷ್ಯ ಯದ್ಯದ್ ವರ್ತತೆ ತತ್ ಸರ್ವಂ ಸಂಗೃಹ್ಯ ಸಂಕಲಯ್ಯ ಸಾ ಶ್ಲಾಘನೀಯ ರೂಪೇನ ತೇಷು ತ್ರಿಂಶತ್ ಪದ್ಯೇಷು ಅಸ್ಮಾಕಂ ಕೃತೆ ಸಾ ನಿವೇದಯತಿ. ಆದ್ಯ ಪಂಚಕೆ ತತ್ವಹಿತ ಪುರುಷಾರ್ಥಾನ್ ವಿಶದೀಕೃತ್ಯ ಭಗವತಃ ಪಂಚ ಸ್ಥಿತೇಹ ಸಂತಿ ಖಲು ಪರವ್ಯೂಹ ವಿಭವ ಅರ್ಚ ಅಂತರ್ಯಾಮೀತಿ. ತಾನ್ ಸರ್ವಾನಪಿ ತಾಹ ಸ್ಥಿತಿಃ ಅಪಿ ತತ್ರ ದರ್ಶಯಿತ್ವಾ ಅನಂತರಂ ಬಾಲಿಕಾಃ ಯದಾ ಮಿಲಿತ್ವಾ ವ್ರತಂ ಕೀದೃಶಂ ಭವಿತವ್ಯಂ ಕಥಂ ವಾ ವ್ರತಸ್ಯ ಅನುಷ್ಠಾನಂ ಕರ್ತವ್ಯಂ ಇತಿ ಸರ್ವೇಪಿ ಮಿಲಿತ್ವಾ ನಿಶ್ಚಯಂತಿ. ವ್ರತಸ್ಯ ಆರಂಭ ದಿನೇ ಏವಂ ಭವತಿ ಗೋದಾದೇವಿ ತಸ್ಯಾಃ ಸಖಿಭಿಃ ಸಹ ಏಕೈಕಸ್ಯ ಸಖ್ಯುಃ ಗೃಹಂ ಗತ್ವಾ ತಾಂ ಚ ಬಾಲಿಕಾಂ ಉತ್ಥಾಪ್ಯ ಉತ್ತಿಷ್ಠ ನಿದ್ರಾಂ ತ್ಯಜ ಇದಾನೀಂ ಪ್ರಭಾತಂ ಜಾತಂ ಪ್ರಭಾತವೇಳ ಜಾತ ಚಲ ಅಸ್ಮಾಭಿಃ ಸಹ ಚಲ ವಯಂ ಸರ್ವೇಪಿ ಗತ್ವಾ ವ್ರತಸ್ಯ ಅನುಷ್ಠಾನಂ ಕೃತ್ವಾ ವ್ರತಂ ಚ ಸಮಾಪ್ಯ ಶ್ರೀಕೃಷ್ಣಂ ಶ್ರೀಕೃಷ್ಣಸ್ಯ ಪ್ರಸಾದಂ ಸಾಧಯಾಮಃ ಇತಿ. ದ್ವಿತೀಯ ಪಂಚಕೆ ಯೇ ಬಾಲಿಕಾಃ ಕೃಷ್ಣಾನುಭವೇ ಮುಗ್ಧಾಃ ತಾಃ ಪ್ರಬೋಧಿತಾಃ ಸಂತಿ. ಅನಂತರಂ ಯೇ ಚ ಬಾಲಿಕಾಃ ಕಿಂಚಿತ್ ಕೃಷ್ಣಾನುಭವಂ ಪ್ರಾಪ್ತವತ್ಯಃ ತಾಶ್ಚ ಪ್ರಬೋಧಯಿತ್ವಾ ಅನಂತರಂ ಸಾಕ್ಷಾತ್ ನಂದಕೋಪಸ್ಯ ಗೃಹಮೇವ ಗಚ್ಚಂತಿ. ತಸ್ಯ ಗೃಹಸ್ಯ ದ್ವಾರಪಾಲಕಾನ್ ಅಪಿ ಉದ್ಬೋಧ್ಯ ತಯೋಃ ಅನುಮತಿಂ ಪ್ರಾಪ್ಯ ಅನಂತರಂ ನಂದಗೋಪಂ ಯಶೋದಾಂ ಕೃಷ್ಣಂ ಬಲರಾಮಂ ಚ ಸರ್ವಾನಪಿ ಉತ್ಥಾಪ್ಯ ಯಾ ಬಲಾತ್ಕೃತ್ಯ ಭುಂಕ್ತೆ ಇತಿ ಹಿ ಸ್ತುವಂತಿ ಪರಾಶರ ಭಟ್ಟಾರ್ಯಾಃ. ಅಸ್ಮಾಕಂ ಸಂಪ್ರದಾಯ ತನಿಯನ್ ಇತಿ ಕಾಣಿಚನ ಪದ್ಯಾನಿ ವಿದ್ಯಂತೆ. ತನಿಯನ್ ಇತ್ಯುಕ್ತೆ ಆಚಾರ್ಯಾನಾಂ ವಿಷಯ ಕೃತಾನಿ ಪದ್ಯಾನಿ. ಭಗವದ್ ವಿಷಯ ಕೃತಾನಿ ಪದ್ಯಾನಿ ಸ್ತುತಿ ಇತಿ ಆಹ್ವಯಂತೆ ಇತಿ ಆಹ್ವಯತೆ. ಆಚಾರ್ಯನ ಕೃತೆ ಯಾನಿ ಪದ್ಯಾನಿ ರಚಿತಾನಿ ತಾನಿ ತನಿಯನ್ ಇತಿ. ನೀಳಾತುಂಗ ಸ್ತನಗಿರಿ ತಟಿ ಇತಿ ಏವಂ ವರ್ತತೆ ತಚ್ಚ ತನಿಯನ್. ಅನಂತರಂ ಪಶ್ಯಾಮಃ ಸಂಸ್ಕೃತ ಭಾಷಾಯಾಂ ಏಕಂ ತನಿಯನ್ ಅಸ್ತಿ. ಅನಂತರಂ ತಮಿಳ್ ಭಾಷಾಯಾಂ ತನಿಯದ್ವಯಂ ದ್ವೇ ತನಿಯನ್ ವರ್ತತೆ ದ್ವೇ ಪದ್ಯೆ ವರ್ತತೆ. ಅನಂತರಂ ತೇಷಾಂ ಅರ್ಥಂ ಪಶ್ಯಾಮಃ ವಿಜ್ಞಾಪಯಾಮಿ ಯಥಾಮತಿ. ಯಾ ಬಲಾತ್ಕೃತ್ಯ ಭುಂಕ್ತೆ ಕೃಷ್ಣ ಉದ್ಬೋಧ್ಯ ಹರೇ ಕೃಷ್ಣ ಹೇ ಕೃಷ್ಣ ಶೃಣು ಅಹಂ ತವ ದಾಸಭೂತ ತ್ವಾಂ ಅಥವಾ ಭವಂತಂ ಅನುಭವಿತುಂ ಅಹಂ ಅರ್ಹಾಮಿ ಇತಿ ಯಾ ಬಲಾತ್ಕೃತ್ಯ ಭುಂಕ್ತೆ ತಾದೃಶಂ ಭವತಿ ಗೋದಾದೇವ್ಯಾಃ ಭಕ್ತಿ. ಅನಂತರಂ ವ್ರತಸ್ಯ ಸಮಾಪನಂ ವರ್ಣ್ಯತೆ. ಕೃಷ್ಣಸ್ಯ ಸ್ತುತಿಮಪಿ ಭಗವತಃ ಸ್ತುತಿಮಪಿ ತತ್ರ ವರ್ತತೆ. ಅಂಡ್ರಿ ಉಲಗಂ ಅಳಂದಾಯ ಅಡಿ ಪೋಟ್ರಿ ನಮಃ ನಮಃ ನಮಃ ತಮಿಳ್ ಭಾಷಾಯಾಂ ಪೋಟ್ರಿ ಇತಿ ಉಚ್ಯತೆ. ಅನಂತರಂ ವ್ರತಸ್ಯ ಫಲಂ ಪ್ರಾರ್ಥಯತೆ ಗೋದಾದೇವಿ. ಪರೈ ಪರೈ ಇತಿ ವದತಿ ಪೃಚ್ಛತಿ ಪರಯಿತಿ ಕೈಂಕರ್ಯಂ. ಅನಂತರಂ ಜೀವಾತ್ಮನಾಂ ಅಪಿ ಚ ಪರಮಾತ್ಮನಃ ಯಃ ಸಂಬಂಧಃ ವರ್ತತೆ ಶರೀರಾತ್ಮ ಭಾವಃ ವರ್ತತೆ ಶರೀರಾತ್ಮ ಸಂಬಂಧಃ ವರ್ತತೆ ಸಚ ಸಂಬಂಧಃ ನಿತ್ಯಃ ಇತಿ ತಮೇವ ವಯಂ ಪ್ರಾರ್ಥಯಾಮಹೇ ಕೈಂಕರ್ಯಮೇವ ವಯಂ ಪ್ರಾರ್ಥಯಾಮಹೇ ಇತಿ ಸ್ವಸ್ಯ ನಾಮಧೇಯಮಪಿ ತತ್ರ ಸ್ಥಾಪಯಿತ್ವಾ ಪರಿಹಾರವಾರ ಮಹಾಭಾಗಾನಾಂ ಪುತ್ರಿ ಏವಂ ತತ್ರ ಚಿನ್ನಮೇಕಂ ಸ್ಥಾಪಯಿತಿ ಅಂತಿಮ ಪದ್ಯೆ. ಏವಂ ಭವತಿ ತ್ರಿಪಾವೈ ಪ್ರಬಂಧಸ್ಯ ಲಘು ಉಪೋದ್ಘಾತಃ ಇತಿ ವಕ್ತುಂ ಶಕ್ಯತೆ. ಪದ್ಯಾನಾಂ ಅರ್ಥಃ ದ್ವೇಧಾ ಕ್ರಿಯತೆ ಅಸ್ಮಿನ್ ಸಂಪ್ರದಾಯ ಅಸ್ಮಾಕಂ ಸಂಪ್ರದಾಯ ದ್ವೇಧಾ ಕ್ರಿಯತೆ. ಏಕಃ ಭವತಿ ಏಕಾ ರೀತಿಃ ಭವತಿ ಆಪಾತತಯ ಆಪಾತರೂಪೇಣ ವರ್ತತೆ ಏಕ. ಅನ್ಯದ್ ಭವತಿ ವಿಶೇಷ ಅರ್ಥಃ. ಸಂಪ್ರದಾಯ ರೀತಿಯ ಯೇ ಚ ಅರ್ಥಾಃ ಸಂತಿ ತಾನ್ ಸಮಾಲೋಚ್ಯ ಆಚಾರ್ಯಾಃ ಬೃಹತ್ ವ್ಯಾಖ್ಯಾನಮಪಿ ವ್ಯಾಖ್ಯಾನಾನಿ ಅಪಿ ಲಿಖಿತವಂತಃ ತ್ರಿಪಾವೈ ಪ್ರಬಂಧಸ್ಯ. ಯಥಾವಕಾಶಂ ಯಥಾಸಂದರ್ಭಂ ತಾಂಚ ಸಂಪ್ರದಾಯಾರ್ಥಾನಪಿ ವಿಜ್ಞಾಪಯಿತುಂ ಅಹಮಿಚ್ಛಾಮಿ. ದಾಸಃ ಏಷಃ ಇಚ್ಛತಿ ತತ್ ತತ್ ತತ್ರ ವಿಜ್ಞಾಪಯಾಮಿ. ಏಷಃ ಅಥವಾ ಏತದ್ಧ್ವನಿ ಮುದ್ರಣ ರೆಕಾರ್ಡಿಂಗ್ ಉಪೋದ್ಘಾತ ರೂಪೇಣ ಸ್ಯಾತ್. ಅನಂತರಂ ತನಿಯನ್ ತನಿಯತ್ರಯಂ ಇತಿ ಪದ್ಯತ್ರಯಸ್ಯ ಅರ್ಥಃ ವಿಜ್ಞಾಪ್ಯತೆ. ತದನಂತರಂ ಏಕೈಕಸ್ಯಾಪಿ ಪದ್ಯಸ್ಯ ಅರ್ಥ ವಿಜ್ಞಾಪ್ಯತೆ. ವಿಂಶತಿ ನಿಮೇಷಾನ್ ಸ್ವೀಕೃತ್ಯ ವಕ್ತುಂ ಇಚ್ಛತಿ ಇಚ್ಛಾಮಿ, ತತ್ ಕಥಂ ಭವತಿ ಇತಿ ಪಶ್ಯಾಮಃ. ಆಚಾರ್ಯ ಕೃಪಾಂ ಅವಲಂಬ್ಯ, ವಿಶೇಷತಃ ಗೋದಾದೇವ್ಯಾಃ ಕೃಪಾಂ ಅವಲಂಬ್ಯ, ಭಾಗವತಾನಾಂ ಆಜ್ಞಾಮಪಿ ಶಿರಸಿ ನಿಧಾಯ ಏತಂ ಉಪನ್ಯಾಸಂ ಕರ್ತುಂ ಉತ್ಸಾಹಃ ವರ್ತತೆ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ, ಶ್ರೀಮತಿ ಗೋದಾಯ ನಮಃ, ಶ್ರೀಮತಿ ರಾಮಾನುಜಾಯ ನಮಃ. ಧನ್ಯವಾದಃ.